ಇದುವರೆಗೆ ಸಿರಿಧಾನ್ಯವಾದ ಸಾವೆಯ ಮಹತ್ವ ಕುರಿತು ಡಾಕ್ಟರ್ ಪುಷ್ಪಾ ಭಾರತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಿಗಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮಂಟೂರಿನ ದೇವಪ್ಪ ಕಾಡಪ್ಪ ಹಾಗೂ ಸಂಗಡಿಗರಿಂದ ಕಣಿವಾದನ. Thank you. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಂಟೂರಿನ ರೇವಪ್ಪ ಕಾಡಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಕುಷ್ಕಿ ತೋಟಗಾರಿಕೆ ಕುರಿತು ಹೇಮಾವತಿ ಹಿರೇಗೌಡರ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ರಾಮೇಶ್ವರ ಶಿರಬಡಿಗಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮನ್ಸೂರಿನ ಶಾಂತವ್ವ ಬಿ ಗೌಡರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಕೇಳುಗರೆ, ಪ್ರಣತೆಗಿದೆ ಬತ್ತಿಗಿದೆ ಜ್ಯೋತಿ ಬೆಳಗುವೋಡೆ. ವಚನಾಮೃತ ಇನ್ನು ಮುಂದೆ ಪ್ರತಿ ಸೋಮವಾರ ಹಾಗೂ ಮಂಗಳವಾರ. ಗುರುವಿದೆ ಲಿಂಗವಿದೆ ಗುರುವಿದೆ. ಧಾರವಾಡ ವಿವಿಧ ಭಾರತಿಯಲ್ಲಿ ಸೋಮವಾರ ಮುಂಜಾನೆ 9:00 ಹಾಗೂ ಧಾರವಾಡ ಆಕಾಶವಾಣಿಯಲ್ಲಿ ಮಂಗಳವಾರ ಮುಂಜಾನೆ 7:15. ಪೃಥ್ವಿಯಂತಹ ಉದಕದಂತಹ ಮಹೇಶ್ವರ. ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ